கங்கம்மா. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ನಡುಗಿದೆ ಗಡ ಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವ ಡವ ಡವ ಡವ ಕೇಳಮ್ಮ, ನನ್ನ ಎದೆಯಲ್ಲಿ ಡವ ಡವ ಡವ ಡವ ಡವ ಡವ ಡವ ಡವ ಕೇಳಮ್ಮ. ಡವ ಡವ ಡವ ಡವ ಡವ ಕೇಳಮ್ಮ ಗಂಗಮ್ಮ.